ಕೋಳಿ ಸಾಕಾಣಿಕೆಯಲ್ಲಿ ಹಲವಾರು ಕೋಳಿ ತಳಿಯಿವೆ. ಡಿಪಿ ಕ್ರಾಸ್ ಅಂದ್ರೆ ಗಿರಿರಾಜ್, ವನರಾಜ್, ಗ್ರಾಮಪ್ರಿಯಾ, ಸಹ್ಯಾದ್ರಿ, ಸಾತ್ಪುಡ, ಬ್ಲ್ಯಾಕ್ ಅಸ್ಟೋರ್, ಈ ತರ ನಾನಾ ತರದ ಒಂದು ತಳಿಗಳಿವೆ. ಆ ತಳಿ ಸಾಕಾಣಿಕೆ ಮಾಡಬಾರದು ಅಂತ ನಾನು ಬಯಸುತ್ತೇನೆ. ಏಕೆಂದರೆ ಪ್ಯೂರ್ ಜವಾರಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ತುಂಬಾ ಅದರಲ್ಲಿ ಲಾಭ ಇದೆ. ಅದರಲ್ಲಿ ಹಲವಾರು ರೋಗಗಳಿಗೂ ಇದು ಔಷಧಿ ಗುಣಧರ್ಮ ಹೊಂದಿರುವ ಮೊಟ್ಟೆ. ಈ ಮೊಟ್ಟೆ ಸೇವನೆ ಮಾಡೋದ್ರಿಂದ ಸಾಕಾದಷ್ಟು ಕಾಯಿಲೆಗಳು ಖಂಡಿತ ಕಡಿಮೆ ಆಗುತ್ತದೆ. ಅದರಲ್ಲಿ 1 ವರ್ಷದಿಂದ 12 ವರ್ಷ ಮಕ್ಕಳಿಗೆ ಕಫ ಇರುತ್ತೆ. ಆ ಕಫ ತಡೆಗಟ್ಟಲು ಖಂಡಿತ ಸಹಾಯ ಮಾಡುತ್ತದೆ. ರೈತರಿಗೆ ಒಂದು ಕಷ್ಟ ಇರುವುದು ಅಂದ್ರೆ ಏನಂದ್ರೆ ರೊಕ್ಕದ ಕೊರತೆ, ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುವುದಿಲ್ಲ. 500 ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಬರೇ 1 ಲಕ್ಷ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂದ್ರೆ ವೆಚ್ಚ. 2 ಲಕ್ಷದಲ್ಲಿ ಏನೇನಾಗುತ್ತೆ ಅನ್ನೋದು ನಿಮಗೆ ಈಗ ಮಾಹಿತಿ ನೀಡುತ್ತೇನೆ. ಎಲ್ಲದಕ್ಕ ಮುಖ್ಯವಾಗಿ 10 ಗುಂಟೆ ಭೂಮಿಯಲ್ಲಿ ಕಬ್ಬಣ ಜಾಲಿ ಕಂಪೌಂಡ್ ಕಟ್ಕೋಬೇಕು. ಅದರೊಳಗಡೆ ನಾಯಿ, ಬೆಕ್ಕು, ಮುಂಗೂಸ, ಈ ತರ ಶತ್ರು ಪ್ರಾಣಿ ಒಳಗಡೆ ಒಂದು ಬರಬಾರದು. ಆ ನಂತರ 20x30 ಶೆಡ್ ನಿರ್ಮಾಣ ಮಾಡೋದು. ಶೆಡ್ ನಲ್ಲಿ ಮಳೆ ಬಂತಂದ್ರೆ ಕೋಳಿಗಳು ಒಳಗಡೆ ಹೋಗಿ ಕೂಡೋಕೋಸ್ಕರ, ಆ ನಂತರ ರಾತ್ರಿ ಹೊತ್ತಿನಲ್ಲಿ ಕೋಳಿಗಳಿಗೆ ವಿಶ್ರಾಂತಿ ಮಾಡೋಕೋಸ್ಕರ 20x30 ಶೆಡ್ ನಿರ್ಮಾಣ ಮಾಡೋದು. ಆ ನಂತರ ಹೊರಗಡೆ 5x8 ಜಗನಲ್ಲಿ ನುಗ್ಗಿಕಾಯಿ ಗಿಡಗಳ ಹಚ್ಕೋಬೇಕು. ನುಗ್ಗಿಕಾಯಿ ಗಿಡಗಳ ಹಚ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಕೋಳಿಗಳಿಗೆ ನೆರಳು ಸಿಗುತ್ತೆ. ಆ ನಂತರ ಎಲ್ಲಿ ಹೂವ ಇದು ಉದುರು ಬೀಳೋದ್ರಿಂದ ಕೋಳಿ ಖಂಡಿತ ಅದು ಆಹಾರ ಅಂತ ಸೇವನೆ ಮಾಡುತ್ತದೆ. ಅದು ಆಹಾರ ಸೇವನೆ ಮಾಡಿದಾಗ ಅದರಲ್ಲಿ ನ್ಯೂಟ್ರಿಷನ್ ಪ್ರೋಟೀನ್ ಒಳ್ಳೆ ಇರೋದ್ರಿಂದ 50% ರೋಗ ಅಲ್ಲೇನೆ ಖಂಡಿತ ತಡೆಗಟ್ಟಬಹುದು. ನಾವು ಕೋಳಿಗಳ ಮಿಲ್ಗಳಿಗೆ ಬರೋ ಏನು ರೋಗಗಳು ಇರುತ್ತೆ 50% ರೋಗ ಅಲ್ಲೇನೆ ನಾವು ತಡೆಗಟ್ಟಬಹುದು. ಆ ನಂತರ 500 ಮರಿ ಹಾಕಬಿಡೋದು. 1 ತಿಂಗಳ ಮರಿ, 4 ವ್ಯಾಕ್ಸಿನೇಷನ್ ಮಾಡಿದ ಮರಿ ನಾವು ಆ ಶೆಡ್ ನಲ್ಲಿ ಹಾಕದಂದ್ರೆ ಅದಕ್ಕೊಂದು ಮೋರ್ಟಿಲಿಟಿ ಆಗುವ ಮೃತ್ಯು ದರ ಒಂದು ಪ್ರಮಾಣ ಕಡಿಮೆ ಆಗುತ್ತದೆ. ಯಾಕಂದ್ರೆ 1 ತಿಂಗಳ ಮರಿ ಇರುತ್ತೆ, 4 ವ್ಯಾಕ್ಸಿನೇಷನ್ ಆಗಿರುತ್ತದೆ. ಆ ಮರಿಗಳಾಗದಂದ್ರೆ 5 ತಿಂಗಳ ನಾವು ಸಾಕಾಣಿಕೆ ಮಾಡ್ಕೋತಿರೋದು. ಆ ನಂತರ ವೆಚ್ಚನಲ್ಲಿ ಬರೋದು ಆಹಾರ. ಆಹಾರ ಇದು ತುಂಬಾ ಅಲ್ಪ ಖರ್ಚಿನಲ್ಲಿ ಆಗುವಂತ ಒಂದೇ ಒಂದು ಪ್ಯೂರ್ ನಾಟಿ ಕೋಳಿ. ಇದಕ್ಕೇನಾದರೂ ಪೋಲ್ಟ್ರಿ ಫೀಡ್ ಹೆಚ್ಚಾನ ಹೆಚ್ಚು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಈಗ ಹೆಂಡಿ ಗೊಬ್ಬರ ಇರ್ತದೆ, ಕೊಳತಿದ ಹೆಂಡಿ ಗೊಬ್ಬರ ಮ್ಯಾಗ ಇದು ಬೆಲ್ಲದ ನೀರು ಮತ್ತು ಕಡಲೆ ಹಿಟ್ಟು ಹಾಕದಂದ್ರೆ ಏನಾಗುತ್ತೆ, ಅದರಲ್ಲಿ ಎರೆಹುಳ ಖಂಡಿತ ತಯಾರಾಗುತ್ತದೆ. ಆ ಎರೆಹುಳ ಮ್ಯಾಗನು ಕೋಳಿ 20% ಆಹಾರ ಸಿಗುತ್ತದೆ. ಆ ನಂತರ ವೆಜಿಟೇಬಲ್ ವೇಸ್ಟ್ ತರಬೇಕಂದ್ರೆ ಏನಾದ್ರೆ ಎಲ್ಲರ ಮಂದಿ ಏನ್ ಒಂದು ಗ್ರಾಮ್ನಲ್ಲಿ ಇದ್ದಾಗ ಅವ್ರಿಗೆ ಪ್ರತಿದಿನ ಒಂದು ಸಂತೆ ಸಿಗೋದಿಲ್ಲ. ಆಕೋಸ್ಕರ ಏನ್ ಮಾಡೋದು, ಮಣ್ಣಿನಲ್ಲಿ ಒಂದು ನಮ್ದು ಒಂದು ಟಮಾಟೆ ಇದೆ, ಟಮಾಟೆದಾಗ 100-200 ಬೀಜ ಇರುತ್ತೆ. ಆ ಬೀಜ 1/2 ಇಂಚ್ ನೆಲದಾಗ ಉಳ್ದಂದ್ರೆ ಪ್ರತಿದಿನ ನೀರು ಹೊಡೆದಂದ್ರೆ ಅದು ಹುಲ್ಲು ಬೆಳೆಯುತ್ತದೆ. ಆ ಹುಲ್ಲನ್ನು ಕೋಳಿ ಸೇವನೆ ಖಂಡಿತ ಮಾಡುತ್ತದೆ. ಆ ತರ ಸಾಕದಷ್ಟು ಇದೆ. ಮೀನದ ವೇಸ್ಟೇಜ್ ಯೂಸ್ ಮಾಡೋದು, ಆ ನಂತರ ತಿಪ್ಪೆ ಗೊಬ್ಬರ ಮ್ಯಾಗ ಎರೆಹುಳ ತಯಾರತದ ಅದು ಯೂಸ್ ಮಾಡ್ತದ ಕೋಳಿ. ಆ ನಂತರ ಇದು ನುಗ್ಗಿಕಾಯಿ ಗಿಡದ್ದು ಬೆನಿಫಿಟ್ ಅದ. ಆ ನಂತರ ಒಂದು ಹಿಟ್ಟು, ಹಿಟ್ಟಿನ ಗಿರಣಿದಾಗ ಹೋದಂದ್ರೆ ಹಿಟ್ಟು ಬರೀ 10 ರೂಪಾಯಿ ಕೆಜಿ ಸಿಗುತ್ತೆ. ಅದೇನು ಬಹಳ ಪಿರೇ ಇರೋದಿಲ್ಲ. ಆ ಹಿಟ್ಟಿನಲ್ಲಿ ಏನ್ ಮಾಡೋದು, ಸ್ವಲ್ಪ ಒಣಮಿಣ ಭೂಸ, ಆ ನಂತರ ಸ್ವಲ್ಪ ಟೇಸ್ಟ್ ಅಕಾರ್ಡಿಂಗ್ ಉಪ್ಪು, ಆ ನಂತರ ಒಂದು ಅರಶಿನ ಪುಡಿ, ಆ ನಂತರ ಒಳ್ಳೆ ಎಣ್ಣೆ ಅಂದ್ರೆ ಉಂಬಾಯಿ ಎಣ್ಣೆ, ಇವೆಲ್ಲ ಮಿಕ್ಸ್ ಮಾಡ್ಕೊಂಡಕ್ಕೆ ಕೋಳಿಗಳಿಗೆ ಒಂದು ಉಂಡೆ ಮಾಡಿಕೊಟ್ಟಂದ್ರೂ ಆ ಕೋಳಿ ಅದನ್ನು ಸೇವನೆ ಮಾಡುತ್ತದೆ. ಈ ತರ ಆಹಾರ ಬಹಳ ಕಡಿಮೆ ಖರ್ಚಿನಲ್ಲಿನ ಕೋಳಿ ಸಾಕಾಣಿಕೆ ಇದು ಒಂದೇ ಒಂದು ಪ್ಯೂರ್ ನಾಟಿ ಕೋಳಿ ಆಗುತ್ತದೆ, ಹೊರತು ಬೇರೆ ಯಾವ್ದನ್ನು ಆಗೋದಿಲ್ಲ. ಇದು ಕೋಳಿ ಸಾಕಾಣಿಕೆ ಬಗ್ಗೆ ಹೇಳಿದೆ. ಈಗ ಇದು 500 ಕೋಳಿ ಸಾಕಾಣಿಕೆ ಮಾಡದಂದ್ರೆ ಯಾವ ತರ ಆಗುತ್ತದೆ ಅದು ಹೇಳುತ್ತೇನೆ. 500 ಕೋಳಿ ಸಾಕಾಣಿಕೆ ಮಾಡದಂದ್ರೆ 5 ತಿಂಗಳವರೆಗೆ 1 ರೂಪಾಯಿ ಆದಾಯ ಬರೋದಿಲ್ಲ. 5ನೇ ತಿಂಗಳ ನಂತರ ನೀವು ಮೊಟ್ಟೆ ಪ್ರಾರಂಭ ಆಯ್ತು ಅಂದ್ರೆ ಒಂದು ಆದಾಯ ಪ್ರಾರಂಭ ಆಯ್ತು. ಮೊಟ್ಟೆ ಪ್ರಾರಂಭ ಆಗಿದ್ಮೇಲೆ ಆದಾಯ ಪ್ರಾರಂಭ ಆಯ್ತು ಅಂದ್ರೆ 1 ಮೊಟ್ಟೆ ನಿಮ್ಮ ಹತ್ರ ಉತ್ಪಾದನೆ ಆಗ್ಬೇಕಂದ್ರೆ ಸುಮಾರು 50 ಪೈಸೆಯಿಂದ 1 ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ 1 ಮೊಟ್ಟೆಗೋಸ್ಕರ. ಅದು ಮೊಟ್ಟೆ ಮಾರ್ಕೆಟ್ ನಲ್ಲಿ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, ಕೆಲವೊಂದು ಸ್ಥಳದಲ್ಲಿದ್ದರೆ 25 ರೂಪಾಯಿನು ಕೂಡ ಮಾರ್ತಾ ಇದ್ದಾರೆ. ಅದರಲ್ಲಿ ಔಷಧಿ ಗುಣಧರ್ಮ ಇರೋದ್ರಿಂದ 25 ಮಾರ್ತಾ ಇದ್ದಾರೆ. ಆದರೆ ಒಂದ್ ಮೊಟ್ಟೆ ನಾನೇ 10ರಿಂದ 12 ರೂಪಾಯಿವರೆಗೆ ರೈತರ ಕಡೆಯಿಂದ ಮೊಟ್ಟೆನು ವಿತ್ ಅಗ್ರಿಮೆಂಟ್ ಖರೀದಿ ಮಾಡುತ್ತೇನೆ. ಆ ನಂತರ ಮೊಟ್ಟೆಲಿಂದ ಮರಿ ತೆಗಿಬೇಕಾದ್ರೆ ಬರೇ 35 ರೂಪಾಯಿದಾಗ 1 ಮೊಟ್ಟೆಲಿಂದ ಮರಿ ತೆಗಿಬಹುದು. ಮರಿ ತೆಗೆದು 1 ತಿಂಗಳ ಸಾಕಾಣಿಕೆ ಮಾಡಬೇಕಂದ್ರೆ ಬರೇ 35 ರೂಪಾಯಿ ಅಷ್ಟೇ ಖರ್ಚು ಬರುತ್ತದೆ. 10 ರೂಪಾಯಿ ಮೊಟ್ಟೆ ದರ, ಆ ನಂತರ ಇನ್ಕ್ಯುಬೇಟರ್ ನಲ್ಲಿ ತೆಗೆದು ಮರಿ, ಆ ನಂತರ 1-2 ರೂಪಾಯಿ ಲೈಟ್ ಬಿಲ್, 3 ರೂಪಾಯಿ ವ್ಯಾಕ್ಸಿನೇಷನ್ ಖರ್ಚ, ಆ ನಂತರ 10ರಿಂದ 15 ರೂಪಾಯಿವರೆಗೆ 1 ತಿಂಗಳ ಆಹಾರ ಖರ್ಚು ಆಗುತ್ತದೆ. ಕೆಲವೊಂದು ಮೊಟ್ಟೆ ಕೆಟ್ಟ ಹೋಗ್ತದೆ, ಕೆಲವೊಂದು ಮರಿಗಳನ್ನು ಸಾಯ್ತದೆ. ಅದಕ್ಕೋಸ್ಕರ 5 ರೂಪಾಯಿ ಹಿಡಿದ್ರೆ 35 ರೂಪಾಯಿದಾಗ 1 ಮರಿ ತಯಾರಾಯ್ತು. ಮಾತ್ರ ಅದು ಮರಿ ಇವತ್ತು ಮಾರ್ಕೆಟ್ ನಲ್ಲಿ 120 ರೂಪಾಯಿವರೆಗೆ ಸುಲಭವಾಗಿ ದರ ಇದೆ ಮಾರ್ಕೆಟ್ ನಲ್ಲಿ. ನಾ ಏನ್ ಮಾಡ್ತೀನಿ, 100 ರೂಪಾಯಿ ರೈತರ ಹತ್ರ ತಗೊಂಡು 120 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ. ಈ ತರ ಮಾಡ್ಕೋತ ಮಾಡ್ಕೋತ ಸುಮಾರು ನನ್ನ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡಿ 190 ಹೆಚ್ಚಿಗೆ ಕೇಂದ್ರಗಳಿವೆ. ಆ ನಂತರ ಆ ರೈತರಿಗೆ ಏನ್ ಮಾಡ್ತೀನಿ, ಗೈಡೆನ್ಸ್ ನಾನೇ ಮಾಡ್ತೀನಿ, ಮಾರುಕಟ್ಟೆ ವ್ಯವಸ್ಥೆನೂ ಮಾಡ್ತೀನಿ. ಈ ಮಾಡೋದ್ರಿಂದ ಏನಾಗಿದೆ, ರೈತರಿಗೆ ಬೆಳೆಸಂತ ಶಕ್ತಿ ಸಾಕದಷ್ಟಿದೆ. ಆದ್ರೆ ಮಾರುಕಟ್ಟೆ ಒಂದೇ ತೊಂದರೆ ಇದೆ ಎಲ್ಲಾ ರೈತರಿಗೆ. ಆ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ನಾನೇ ಅವ್ರಿಗೆ ದೊರೆಸ್ಕೊಡ್ತೀನಿ. ಯಾಕಂದ್ರೆ ನನ್ನ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಕದಷ್ಟು ನಂದು ಕಸ್ಟಮರ್ ಇದೆ. ರೈತರ ಒಂದು ಹೊಂದಾಣಿಕೆ ನನ್ನ ಹತ್ರ ಚಲೋ ಇರೋದ್ರಿಂದ ಇದು ಕೋಳಿ ಸಾಕಾಣಿಕೆ ನಾ ಮಾಡ್ತಾ ಇದ್ದೀನಿ. ಆದ್ರೆ ರೈತರ ಬಾಂಧವರಿಗೆ ನಿಮ್ಗೆಲ್ಲರಿಗೂ ಒಂದು ಹೇಳಕ್ ಇಚ್ಛೆ ಪಡಿರ್ತೀನಿ ಅಂದ್ರೆ, ಆಕ್ಚುಲಿ ನಂಗೆ ಓದ್ಲಾಕ್ನು ಬರೋದಿಲ್ಲ, ಬರೀಲಾಕ್ನು ಬರೋದಿಲ್ಲ, ಇದು ಹೆಮ್ಮೆಲಿಂದ ಹೇಳ್ತೀನಿ. ಆದ್ರೆ ನನ್ನಂತ ಒಂದು ಮನುಷ್ಯ ಮಾಡ್ತೀನಿ ಅಂದ್ರೆ ನೀವ್ ಯಾಕೆ ಮಾಡೋದು ಸಾಧ್ಯ ಇಲ್ಲ. ಈ ತರ ನೀವು ತಿಳ್ಕೊಂಡ್ಕೆ ಏನಾದ ಯಾರಿಗಾದ್ರೂ ನೀವು ಸಂಪರ್ಕ ಮಾಡೋದಿತ್ತಂದ್ರೆ ಖಂಡಿತ ತಾವು ಸಂಪರ್ಕ ಮಾಡಬಹುದು. ನನ್ನ ನಂಬರ್ ಬರ್ಕೊಂಡ್ ಬಿಡಿ, 9343216111. ಈ ಕೋಳಿ ಸಾಕಾಣಿಕೆ ಮಾಡುವಾಗ ನಿಮ್ಗೆ ಏನಾದರೂ ಸಮಸ್ಯೆ ಬಂತಂದ್ರೆ ನನ್ನ ಕರೆ ಮಾಡಬಹುದು, ನಿಮ್ಗೆ ಖಂಡಿತ ಉತ್ತರ ನೀಡುತ್ತೇನೆ. ಮತ್ತಂದ್ರೆ ನೀವು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನೀವು ನನ್ನ ಹತ್ರ ಬಂದು ಭೇಟಿ ಮಾಡಿ, ಎಲ್ಲಾ ತರದ್ನು ನಿಮ್ ಮಾಹಿತಿ ನೀಡಲಾಕ ತಯಾರಿದ್ದೀನಿ. ನನ್ನ ಕಚೇರಿ ಇಲ್ಲಿ ಗುಲ್ಬರ್ಗಾನಲ್ಲಿ ಖಾದ್ರಿ ಚೌಕ್ ನಲ್ಲಿ ಕಚೇರಿ ಇದೆ, ಕಚೇರಿಯಲ್ಲಿ ಬಂದು ತಾವು ಯಾವಾಗ್ಲೂ ಭೇಟಿಯಾಗಬಹುದು. ಈಗ ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ರೆ ಖಂಡಿತ ತಾವು ಪ್ರಶ್ನೆ ಕೇಳಬಹುದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮೊಟ್ಟೆಯನ್ನ ನೀವು ತಗೋತಿರಲ್ರಿ, ನಿಮ್ ಕಂಪನಿನಿಂದ ಅಗ್ರಿಮೆಂಟ್ ಮಾಡ್ಕೊಂಡು? ಹಾ ಖಂಡಿತ, 11 ತಿಂಗಳವರೆಗೆ ಅಗ್ರಿಮೆಂಟ್ ಮಾಡ್ಕೋತೀನಿ. 11 ತಿಂಗಳ ನಮ್ ನಿಮ್ ವ್ಯವಸಾಯ ಅಗ್ರಿಮೆಂಟ್. 11 ತಿಂಗಳ ನಂತರ ಮತ್ತೆ ಅಗ್ರಿಮೆಂಟ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಒಂದೇ ದರದಿಂದ ಕಂಟಿನ್ಯೂ ವ್ಯವಸಾಯ ಮಾಡೋದು ಸಾಧ್ಯ ಇಲ್ಲ. ಬರೀ ಒಂದು 11 ತಿಂಗಳ ಮೊಟ್ಟೆನೂ ಅಗ್ರಿಮೆಂಟ್ ಮಾಡಿ ತಗೋತೀನಿ, ಮರಿನೂ ತಗೋತೀನಿ, ಕೋಳಿ ಹುಂಜಾನು ತಗೋತೀನಿ. ಏನ್ ತೊಂದ್ರೆ ಸರ್? ಮೊಟ್ಟೆ ಎಷ್ಟು ರೂಪಾಯಿ ಒಂದು ಅಗ್ರಿಮೆಂಟ್ ಮಾಡ್ಕೋತೀರಿ ಸರ್? 10 ರೂಪಾಯಿಂದ 11 ರೂಪಾಯಿ ದರದಿಂದ ಮೊಟ್ಟೆ ಖರೀದಿ ಮಾಡುತ್ತೇನೆ. ಕೆಲವೊಂದು ಏನಾಗ್ಯಾವ ಸರ್, ಯೂಟ್ಯೂಬ್ ದಾಗದೆಲ್ಲ ನೋಡ್ರಿ, ಮರಿ ಮತ್ತು ಫೀಡ್ ಎಲ್ಲ ಕೊಟ್ಟಾರೆ, ರೆಡಿ ಮಾಡಿ ಮೊಟ್ಟೆ ತೊಳಿಲ್ರಿ ಅವರು, ಅವಾಗೆಲ್ಲ ಮಾರ್ಕೆಟ್ ನಮ್ಗೆ ಸಿಗಲ್ರಿ. ಈಗ ಏನಾಗ್ತದ್ರಿ, ಇವೆಲ್ಲ ಫಾರ್ಮ್ ಕೋಳಿ ಮೊಟ್ಟೆ 5 ರೂಪಾಯಿ ಸಿಗ್ತದ್ರಿ. ಈ ಮೊಟ್ಟೆ ಏನಾಗ್ತದ್ರಿ, ಯಾರು ಕೇಳದಲ್ರಿ, ಇದು 5 ರೂಪಾಯಿ ಮಾರಾಕ್ ಹೋದ್ರಿ, ಇದಕ್ಕೆ ನಮಗ ಫೀಡಿಗೆ ಸೆಟ್ ಆಗಲ್ರಿ ರೇಟ್. ಹಿಂಗಾಗಿ ಸಾಕಷ್ಟು ಒಂದ್ ಸಾರಿ ನಾವು ಒಂದ್ ಬ್ಯಾಚ್ ಮಾಡಿದಾಗ ಲಾಸ್ ಆಗಿಂದ್ರದನ್ನೆಲ್ಲ. ಸರ್, ಇದು ಕೋಳಿ ಸಾಕಾಣಿಕೆ ನೀವು ಪ್ಯೂರ್ ನಾಟಿ ಕೋಳಿ ಮಾಡ್ತಾರ ನೋಡ್ರಿ, ನಾದ್ರ ಅಗ್ರಿಮೆಂಟ್ ಮಾಡಿ ತಗೋತೀನಿ, ಏನು ತೊಂದರೆ ಇಲ್ಲ. ಆ ನಂತರ ನಿಮ್ ಮಾರುಕಟ್ಟೆ ವ್ಯವಸ್ಥೆ ನಿಮ್ಗೆ ಏನಾದ್ರೆ ನೀವು ಕೋಳಿ ಸಾಕಾಣಿಕೆ ಮಾಡುವಾಗ ನಿಮ್ ಹತ್ರ ನೇರವಾಗಿ ಕಸ್ಟಮರ್ ಬರೋದ್ ಸಾಧ್ಯತೆ 100% ಇದೆ. ನಾದ್ರ ಮೊದಲನೇ ಮಾಡಿ ಅಗ್ರಿಮೆಂಟ್ ಮಾಡಿ ತಗೋತೀನಿ, ನಿಮ್ಗೇನು ಮಾರುಕಟ್ಟೆ ವ್ಯವಸ್ಥೆ ತೊಂದರೆ ಆಗ್ಬಿಡೋದಿಲ್ಲ. ಸದ್ ಏನಾದ್ರೆ ಸರ್, ಈಗ ನಾಟಿ ಕೋಳಿ ಮೊಟ್ಟೆನೇ ಬಹಳ ಮಂದಿ ತಗೊಳ್ಳೋದಲ್ರಿ, ಮಾರ್ಕೆಟ್ ಅಪ್ರೂಪ ಸಿಗೋದೇ ಇರೋದು. ಈಗ 5 ರೂಪಾಯಿ ಕೊಟ್ರೆ ಎಲ್ಲೋ ಬೀದಿ ಎಲ್ಲೆಲ್ಲೋ ಸಿಗ್ತಿರ್ತದೆ. ಔಷಧಿ ಗುಣಧರ್ಮ ಇರೋದಿಲ್ಲ, ಆದ್ರೆ ಅದು ಮೊಟ್ಟೆ ಹೋತದ. ನೀವು ಏನ್ ತೊಂದರೆ ತಗೋಬೇಡ್ರಿ, 11 ರೂಪಾಯಿ ತರ ಅಗ್ರಿಮೆಂಟ್ ಮಾಡ್ಕೊಂಡು ನಾ ತಗೋತೀನಿ. ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇರ್ಬೇಕು. ಈಗ ಪ್ರತಿದಿನ ನನ್ನ ಕಚೇರಿಲಿ 3000 ರಿಂದ 5000 ಮೊಟ್ಟೆ ಪ್ರತಿದಿನ ಮಾರಾಟ ಮಾಡ್ತೀನಿ ಇಲ್ಲಿ ಕಲಬುರಗಿ ನಗರನಲ್ಲಿ. ಮತ್ ಮಹಾರಾಷ್ಟ್ರ ಕರ್ನಾಟಕ ಕೂಡದಂದ್ರೆ ಸುಮಾರು ಪ್ರತಿದಿನ ಒಂದ್ 20,000 ಮೇಲ್ಗಡೆ ಮೊಟ್ಟೆ ಇವತ್ತು ಪ್ರತಿದಿನ ಮೊಟ್ಟೆ ಮಾರಾಟ ಇದೆ ಸರ್. ನೀವು ಮರಿ ಮತ್ತ ಫೀಡ್ ಕೊಟ್ಟು ನಮ್ಗೆ ಅಗ್ರಿಮೆಂಟ್? ಇಲ್ಲ, ಫೀಡ್ ನು ಕೊಡೋದಿಲ್ಲ, ಎಲ್ಲ ಇನ್ವೆಸ್ಟ್ಮೆಂಟ್ ನಿಮ್ದೆ, ಮೆಹನತ್ನು ನಿಮ್ದೆ. ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಮಾರ್ಗದರ್ಶನ ನಾ ಮಾಡುತ್ತೇನೆ, ಮಾರುಕಟ್ಟೆ ವ್ಯವಸ್ಥೆ ನಾ ಮಾಡುತ್ತೇನೆ. ಮಾರುಕಟ್ಟೆ ಮರಿ ಕೊಡ್ತೀರಿ ಸರ್? ನಾಟಿ ಕೋಳಿ ಮರಿಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಈಗ ನಿಮ್ ಹತ್ರನೇ ಈಗ ಮರಿಗಳು ಕೊಟ್ಟಿದ್ಮೇಲೆ ನಿಮ್ ಮುಂದೆ ಮರಿ ಏನ್ ಚಾಲು ಆಗ್ತಾವ ನೋಡ್ರಿ, ಅವ್ ಮರಿನೂ ಅಗ್ರಿಮೆಂಟ್ ಮಾಡ್ಕೊಂಡು ನಾನೇ ಖರೀದಿ ಮಾಡ್ಕೆ ಮತ್ತೊಂದು ಇತರ ರೈತರಿಗೆ ಕೊಟ್ಬಿಡ್ತೀನಿ. ಆ ತರ ವ್ಯವಸಾಯ ಇದೆ. ಧನ್ಯವಾದ. ಇದುವರೆಗೆ ಕೋಳಿ ಸಾಕಾಣಿಕೆ ಕುರಿತು ಮಾತನಾಡಿದ ನಿತಿನ್ ರಂಗದಾಳ ಅವರ ಧ್ವನಿ ಮುದ್ರಣ ಕೇಳಿದ್ರಿ. ಇನ್ನು ಮುಂದೆ ಅಲಿಸಿ ಬಾಳೆಕಾಂಡದಿಂದ ಬಟ್ಟೆ ತಯಾರಿಕೆ ಕುರಿತು ಮಾಹಿತಿ ನೀಡಿದ ಕೊಪ್ಪಳ ಜಿಲ್ಲೆ ಆನೆಗುಂದಿಯ ದೇವರಾಜ್ ನಾಯಕ್ ಅವರ ಧ್ವನಿ ಮುದ್ರಣ. ಎಲ್ಲ ರೈತರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವರಾಜ್ ಅಂತ, ಅಂದ್ರೆ ಕಿಷ್ಕಿಂದ ಟ್ರಸ್ಟ್ ಆನೆಗುಂದಿ, ಕೊಪ್ಪಳ ಜಿಲ್ಲೆಯಲ್ಲಿರುವ ಆನೆಗುಂದಿಯಿಂದ ಬಂದಿರುತ್ತೇನೆ. ರೈತರಿಗೆ ಇದು ಬಾಳೆನಾರಿನ ಬಗ್ಗೆ ಏನಪ್ಪ ಅಂದ್ರೆ, ಬಾಳೆ ಗಿಡನ ಬೆಳೀತಾರೆ, ಬೆಳೀತಾ ಇದ್ರೆ 1 ಟನ್ ಬಾಳೆಹಣ್ಣು ಬೆಳೆದ್ರೆ ಅದಕ್ಕೆ 3-4 ಟನ್ ಆಗುವಷ್ಟು ಕಸ ಅಂದ್ರೆ ವೇಸ್ಟೇಜ್, ಆ ವೇಸ್ಟೇಜ್ ಅನ್ನು ಕೆಲವಷ್ಟು ಮಾತ್ರ ತಗೊಂಡೋಗಿ ಅದನ್ನ ರಸಗೊಬ್ಬರವನ್ನಾಗಿ ಯೂಸ್ ಮಾಡ್ತಾರೆ, ಇನ್ನು ಕೆಲವಷ್ಟನ್ನು ಸುಟ್ಟಾಕ್ತಾರೆ, ಇನ್ನು ಕೆಲವಷ್ಟನ್ನ ಅದನ್ನ ಬೀಸಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ನಮ್ಮಲ್ಲಿ ಕ್ಷಮಾ ಪವರ್ ಅಂತಂದು ಅವರು ಆಕ್ಚುಲಿ ಇಲ್ಲಿ ಅವರೆಲ್ಲ ಪೂನಾದವರು, ಹಂಪಿಗೆ ಪ್ರವಾಸಕ್ಕಂತ ಬಂದವರು. ಇಲ್ಲಿ ಏನಾದರೂ ಸೇವೆ ಮಾಡಬೇಕು ಅಥವಾ ಇಲ್ಲಿನ ಮಹಿಳೆಯರಿಗೆ ಅವರ ಕಾಲ ಮೇಲೆ ತಾವು ನಿಲ್ಬೇಕು, ಅವರಿಗೆ ಆರ್ಥಿಕವಾಗಿ ಸಹಾಯವಾಗಬೇಕು ಎಂದು ತಿಳಿದುಕೊಂಡು 1997 ಈ ಕಿಷ್ಕಿಂದ ಟ್ರಸ್ಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿದ ನಂತರ ಇಲ್ಲಿ ಯಾವ ರೀತಿಯ ಕಚ್ಚಾ ವಸ್ತುಗಳು ದೊರೆಯುತ್ತವೆ ಅವರಿಗೆ ಎಂದು ತಿಳಿದುಕೊಂಡು ಸುತ್ತಮುತ್ತ ಎಲ್ಲ ಸುತ್ತಾಡಿ ನೋಡಿದಾಗ ಆನೆಗುಂದಿ ಸುತ್ತಮುತ್ತ ತುಂಗಭದ್ರಾ ನದಿ ಇರೋದ್ರಿಂದ ಬಾಳೆ ಗಿಡ ತುಂಬಾ ಬೆಳೆಯುತ್ತಾರೆ. ಆ ಬಾಳೆ ಗಿಡ ಬೆಳೆಯುವುದರಿಂದ ಅದರ ನಾರು ಸುತ್ತಮುತ್ತಲು ಈಜಿಯಾಗಿ ದೊರೆಯುತ್ತದೆ ಅವರಿಗೆ. ಆ ದೊರೆತಂತ ನಾರಿನಿಂದ ಏನ್ ಮಾಡಬಹುದು ಎಂದು ಯೋಚನೆ ಮಾಡಿದಾಗ ಮೊದಲು ಕೈಯಿಂದ ದಾರವನ್ನಾಗಿ ಮಾರ್ಪಾಡು ಮಾಡುತ್ತಾರೆ. ನಮ್ಮಲ್ಲಿ ಮಾಡುವಂತ ವಸ್ತುಗಳಾಯಿತು ಯಾವುದೇ ಆಯಿತು ದಾರದಿಂದನೇ ತಯಾರು ಮಾಡುತ್ತಾರೆ. ದಾರನ ಕೈಯಿಂದನೇ ಮಾಡೋದ್ರಿಂದ ಇದರಲ್ಲಿ ಫುಲ್ಲು ಸ್ಟ್ರಾಂಗ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಬೇರೆ ಮಿಷನ್ಗಳಿಗೆ ಹೋಲಿಸಿದ್ರೆ ದಾರ ಕಟ್ ಆಗೋದು ಆ ತರ ಯೂಸ್ ಆಗುತ್ತಿರುತ್ತೆ. ದಾರ ಮಾಡಿದ ನಂತರ ದಾರದಿಂದ ವಿಧ ವಿಧ ವಿಧವಾದ ವಸ್ತುಗಳನ್ನು ತಯಾರಿಸ್ತಾರೆ. ಯಾವ ರೀತಿ ತಯಾರಿಸ್ತಾರೆ ಅಂದ್ರೆ ಅದನ್ನು ಕೂಡ ಕೈಯಿಂದನೇ ತಯಾರಿಸೋದು. ಬಾಳೆ ಸರ್ಬೆಯನ್ನು ಒಂದು ದಿನ ನಾವು ನೀರಲ್ಲಿ ಅದ್ದೆ ಹಾಕಿ ಇಡುತ್ತೇವೆ. ಅದ್ದೆ ಹಾಕಿ ನಂತರ ಇದನ್ನು ಟ್ವಿಸ್ಟ್ ಮಾಡುತ್ತೇವೆ. ಟ್ವಿಸ್ಟ್ ಮಾಡಿದಾಗ ಮೇಲೆ ಪದರೆ ತೆಗೆದುಕೊಂಡು ಇದನ್ನು ದಾರವನ್ನಾಗಿ ಮಾಡುತ್ತೇವೆ. ದಾರ ಮಾಡಿದ ನಂತರ ನಮಗೆ ವಿಧ ವಿಧವಾದ ವಸ್ತುಗಳನ್ನು ಮಹಿಳೆಯರು ಕೈಯಿಂದ ಅಂದ್ರೆ ಸೂಜಿಯಿಂದ ನೇಯುತ್ತಾರೆ. ಇವೆಲ್ಲ ಏನಪ್ಪಾ ಅಂದ್ರೆ ರೈತ ಮಹಿಳೆಯರು ತಯಾರಿ ಮಾಡುತ್ತಾರೆ. ರೈತರು ಮಾಡಿದಂತ ಹೊಲದಲ್ಲಿ ಕಸವನ್ನು ತೆಗೆದುಕೊಂಡು ಅವರ ಮಹಿಳೆಯರು ಮನೆಯಲ್ಲಿ ಇಂತಹ ವಸ್ತುಗಳನ್ನು ತಯಾರು ಮಾಡಿ ಗಂಡು ಮಕ್ಕಳು ಹೊಲದಿಂದ ಸಂಪಾದನೆ ಮಾಡುತ್ತಿದ್ರೆ ಹೆಣ್ಣು ಮಕ್ಕಳು ಕೈ ಕೆಲಸದಿಂದ ಸಂಪಾದನೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರು. ಆನೆಗುಂದಿಯಲ್ಲಿ ಮೊದಲು ಸ್ಟಾರ್ಟ್ ಮಾಡಿದಾಗ 4 ಜನ ಕೆಲಸದಿಂದ ಸ್ಟಾರ್ಟ್ ಮಾಡಿದವರು ಇವತ್ತು 400 ಜನ ಮಹಿಳೆಯರು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. 400 ಜನಗಳು ತಿಂಗಳಿಗೆ ಏನಿಲ್ಲಪ್ಪ ಅಂದ್ರೆ 6-8 ಸಾವಿರ ರೂಪಾಯಿ ಮನೆಯಲ್ಲೇ ಕುಂತ್ಕೊಂಡು ಈ ಸಂಪಾದನೆಯನ್ನು ಮಾಡುತ್ತಿದ್ದಾರೆ ರೈತರು. ಇದರಿಂದ ತಮ್ಮ ಮಕ್ಕಳ ಸ್ಕೂಲ್ ಫೀ ಆಗಿರ್ಬೋದು, ತಮ್ಮ ಏನಾದ್ರೂ ಮನೆ ಖರ್ಚಿಗೆ ಆಗಿರ್ಬೋದು, ಇದರಿಂದ ಅವರಿಗೆ ಆರ್ಥಿಕವಾಗಿ ಅನುಕೂಲವಾಗಿರುತ್ತದೆ. ಹಾಗೂ ಈ ಶಮಾಪನವರು ಅವರಿಗೆ ಕನ್ನಡ ಬರೋದಿಲ್ಲ, ಆದರೂ ಇಂತಹ ವಸ್ತುಗಳನ್ನು ನಮ್ಮ ಕನ್ನಡಿಗರಿಗೆ ಪರಿಚಯ ಇದ್ದಕ್ಕಾಗಿ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಮತ್ತೇನಪ್ಪಾ ಅಂದ್ರೆ ರೈತರಿಗೆ ಕಸ ಅನ್ನೋದು ಯಾವುದು ಇಲ್ಲ, ಕಸದಿಂದನೇ ರಸ ಆಗ್ತಿರೋದು. ಅದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಆಗಿರುತ್ತದೆ ರೈತರು. ಇದನ್ನ ನೀವು ತಯಾರಿಸಬೇಕಾದ್ರೆ ಇದಕ್ಕೂ ನಾವು ಟ್ರೈನಿಂಗ್ ಅನ್ನು ಕೊಡುತ್ತೇವೆ. ಇಲ್ಲಿ ನಿಮ್ಮ ಸುತ್ತಮುತ್ತ ಯಾವ್ದಾದರೂ ಬಾಳೆ ತೋಟಗಳು ಏನು ಇದ್ದರೆ ನಿಮಗೆ ಇದನ್ನು ಯಾವ ರೀತಿ ದಾರ ಮಾಡಬೇಕು, ಯಾವ ರೀತಿ ವಸ್ತುಗಳನ್ನು ತಯಾರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಇದರ ಬಗ್ಗೆ ಏನು ಬೇಕಾದರೂ ಇನ್ಫಾರ್ಮೇಶನ್ ಬೇಕಾದಲ್ಲಿ ನಾವು ನಿಮಗೆ ತೋರಿಸಿಕೊಡಲು ಇಷ್ಟಿರುತ್ತೇವೆ. ಆಮೇಲೆ ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ರೈತರು ಅಂದ್ರೆ ಗಂಡು ಮಕ್ಕಳು ಹೊಲದಲ್ಲಿ ಮಾಡೋದ್ರಿಂದ ಹೆಣ್ಣು ಮಕ್ಕಳು ಮನೆಯಲ್ಲಿ ಖಾಲಿ ಇರಬೇಕಾದ ಕೆಲಸದಲ್ಲಿ ಈ ಕೆಲಸವನ್ನು ಮಾಡಬಹುದಾಗಿದೆ. ನಾವು ಮಾಡಿದಂತ ವಸ್ತುಗಳು ಇವು ಏನಿಲ್ಲ ಅಂದ್ರೂ 10 ವರ್ಷದವರೆಗೂ ಬಾಳಿಕೆ ಬರುತ್ತವೆ, ಕಟ್ ಆಗುದಿಲ್ಲ ಏನಾಗುದಿಲ್ಲ. ನೀವು ಇದೇ ವಸ್ತುಗಳನ್ನ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕೆಂದು ನಮ್ಮ ಮೇಡಮ್ ಅವರ ಉದ್ದೇಶ ಆಗಿರೋದ್ರಿಂದ ಈ ವಸ್ತುಗಳನ್ನು ತಯಾರು ಮಾಡಿರುತ್ತಾರೆ. ನೀವು ಇದೇ ತರ ವಸ್ತುಗಳನ್ನು ಪ್ಲಾಸ್ಟಿಕ್ ಅಥವಾ ಬಟ್ಟೆ ವಸ್ತುಗಳನ್ನು ತಗೊಳ್ಳೋದ್ರಿಂದ ಬೇಗ ಹಾಳಾಗುತ್ತವೆ. ಹಾಗೂ ಇವು ಎಲ್ಲ ನೈಸರ್ಗಿಕವಾಗಿ ವಸ್ತುಗಳನ್ನು ಉಪಯೋಗಿಸಿರುವುದರಿಂದ ರೈತರಿಗೆ ಅಥವಾ ಬೇರೆಯವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಕರಗೋದಿಲ್ಲ, ಆಮೇಲೆ ಹೊಲ ಗದ್ದೆಗಳಿಗೆ ಅಥವಾ ಬೇರೆಯವ್ರಿಗೆ ಯೂಸ್ ಮಾಡೋದ್ರಿಂದ ಅವೆಲ್ಲ ಹೊಲ ಗದ್ದೆಗಳಲ್ಲೂ ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡೋಕ್ಕಾಗೋದಿಲ್ಲ. ಈ ವಸ್ತುಗಳನ್ನು ಯೂಸ್ ಮಾಡಿದ ನಂತರ ನೀವು ಎಲ್ಲಾದರೂ ಮಣ್ಣಲ್ಲಿ ಹಾಕಿಟ್ರೆ ಇದೇ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ, ನಿಮ್ಮ ಹೊಲನು ಫಲವತ್ತತೆ ಆಗಿರುತ್ತೆ. ನಮ್ಮ ಸ್ಟಾಲ್ ಬಂದು ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿ ಇರುತ್ತದೆ. ಇದು ಕಿಷ್ಕಿಂಧಾ ಟ್ರಸ್ಟ್ ಅಂತ ಹೆಸರು ಇರುತ್ತದೆ, ಮತ್ತು ಇದು ಹಂಪಿ ಪಕ್ಕದಲ್ಲಿ ಇರೋದ್ರಿಂದ ಇದಕ್ಕೆ ಕಿಷ್ಕಿಂಧಾ ಟ್ರಸ್ಟ್ ಎಂಬ ಹೆಸರನ್ನು ಇಟ್ಟಿರುತ್ತೇವೆ. ಹಾಗಾಗಿ ಅಲ್ಲಿ ಆಂಜನಾದ್ರಿ ಬರ್ತ್ ಪ್ಲೇಸ್ ಆಗಿರೋದ್ರಿಂದ ಈ ಗೊಂಬೆಯನ್ನು ತಯಾರಿಸಿರ್ತವೆ. ಇದು ಆಂಜನೇಯ ಎಂಬ ಪ್ರತೀತಿ ಕೂಡ ಇರುತ್ತದೆ ಅಲ್ಲಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, 8314-36-175. ದೇವರಾಜ್ ಅಂತ ಹೆಸರು. ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಡೌಟ್ ಇದ್ರೂ ಟ್ರೈನಿಂಗ್ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಸರ್. ಏನಾದ್ರೂ ಕ್ವಶನ್ಸ್ ಇದ್ರೆ ಯಾರಾದ್ರೂ? ನಮಸ್ಕಾರ ಸರ್. ನಮಸ್ಕಾರ. ಈ ಸದ ಬಾಳೆ ತೋಟ ಅದಾರೆ, ಅದ ನಾವು ಬಾಳೆ ತೆಗೆದುಕೊಳ್ಳಕ ದಿಂಡುಗಳು ನೀವು ಐತ್ರಿ, ನಮ್ಗೆ ಮಾಡ್ಲಕ್ಕೆ ನೀವು ಟ್ರೈನಿಂಗ್ ಕೊಡ್ತೀರಿ? ನಮ್ಮಲ್ಲಿ ವೇಸ್ಟ್ ಇರ್ತಲ್ರಿ, ನೀವೇನು ಖರೀದಿ ಮಾಡ್ತೀರಿ? ಇಲ್ಲ ಇಲ್ಲ, ನಾವು ಖರೀದಿ ಮಾಡಲ್ಲ ಸರ್, ನೀವು ತಯಾರು ಮಾಡಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಾವು ಬೇರೆ ಕಡೆಯಿಂದ ಯಾವ್ದ್ರಿಂದ ಖರೀದಿ ಮಾಡಲ್ಲ, ನೀವೇ ರೆಡಿ ಮಾಡೋ ತರ ಟ್ರೈನಿಂಗ್ ಕೊಡ್ತೀವಿ. ಕಿಷ್ಕಿಂಧಾ ಟ್ರಸ್ಟ್ ಅಂತೇಳಿ, ಕಿಷ್ಕಿಂಧಾದಲ್ಲಿ ಅಂದ್ರೆ ಹೊಸಪೇಟ್ ಹತ್ರ ಆನೆಗುಂದಿ ಸಮೀಪ ಒಂದು ಆರ್ಗನೈಸೇಷನ್ ಇದೆ, ಅದು NGO, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಅಲ್ಲಿ ಇವ್ರ ಬಾಸ್ ಒಬ್ಬರಿದ್ದಾರೆ ನಂದಿನಿ ಮೇಡಮ್ ಅಂತ ಹೇಳಿ, ಅವರು ಬಾಳೆದಿಂಡಿನಿಂದ ಯಾವ ರೀತಿ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ನಿಮ್ಗೆ ಸೇರ್ಲಿಕ್ಕೆ ಇಚ್ಛೆ ಇದ್ರೆ ಈಗೇನ್ ದೇವರಾಜ್ ನಾಯಕ್ ಅವರು ತಮಗೆ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾವಾಗ ಟ್ರೈನಿಂಗ್ ಇಟ್ಟಿರ್ತಾರೆ, ಮೋಸ್ಟ್ಲಿ ವಾರ 15 ದಿವಸ, ತಿಂಗಳಿಗೆ 1 ದಿವಸ ಅಥವಾ 2 ದಿವಸದ ಪ್ರೋಗ್ರಾಮ್ ಇರಬಹುದು, ಅದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ನಿಮ್ದು ಕಳಿಸಿಕೊಟ್ರೆ ಅವರು ಮುಂದೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮಗೆ ಎಲ್ಲ ರೀತಿಯ ಟ್ರೈನಿಂಗ್ ಕೊಡ್ತಾರೆ. ಇದುವರೆಗೆ ಬಾಳೆಕಾಂಡದಿಂದ ಬಟ್ಟೆ ತಯಾರಿಕೆ ಕುರಿತು ಮಾಹಿತಿ ನೀಡಿದ ಕೊಪ್ಪಳ ಜಿಲ್ಲೆ ಆನೆಗುಂದಿಯ ದೇವರಾಜ್ ನಾಯಕ್ ಅವರ ಧ್ವನಿ ಮುದ್ರಣ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್, ನಿರ್ಮಾಣ ಸೋಮಶೇಖರ್ ಎಸ್ ರೋಳಿ. ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆಕಾಶವಾಣಿಯ ಎಲ್ಲ ಕೇಳುವರಿಗೆ ನಮಸ್ಕಾರ. ಈಗ ನಾವು ನೋಡ್ತಾ ಇದ್ದೇವೆ ಪಪ್ಪಾಯದಲ್ಲೆಲ್ಲ ವೈರಸ್ ಎಲ್ಲ ಮುದುಡಿ ರೋಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲಿ 1-2 ಕಾಣ್ತಾ ಇದೆ ಅಂದ್ರೆ 1,000 ಗಿಡದಲ್ಲಿ 1-2 ಫಸ್ಟ್ ಕಾಣ್ತವೆ. ಅವು ಅದು ಬಂದ ತಕ್ಷಣನೇ ಅದೇ ಒಂದು ಏರಿಯಾದಲ್ಲಿ ಮೆಲ್ಲ ತೆಗೆದು ನಾಶ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ಕೊಂಡು ಹೋಗುವ ಸಾಧ್ಯತೆ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದು ಡೇಂಜರ್ ಆಗುತ್ತೆ, ಹಸಿರಾಗಿನೇ ಅದು ಕರ್ಲಿಂಗ್ ಆದ್ರೆ ಅಂದ್ರೆ ಮುದುಡಿದ್ರೆ ಅದನ್ನು ಕಿತ್ತು ತೆಗೆದು ಒಳ್ಳೇದು. ಅಂದ್ರೆ ವೈರಸ್ ನ ಸಾಂದ್ರತೆ ಎಲ್ಲಾ ಸಿಸ್ಟಮಿಕ್ ಅಂದ್ರೆ ಇಡೀ ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ರೈತರು ಎಲೆ ಹಳದಿ ಮುದುಡಿ ಆಗುವ ಮೊದಲೇ ಕಿತ್ತು ದೂರ ಆಗಬೇಕು. ರೈತರು ಬೇವಿನ ಎಣ್ಣೆ ನೀಮ್ ಆಯಿಲ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಕೆಮಿಕಲ್ ಆದ್ರೆ ಕಾನ್ಫಿಡಾರ್ 1/2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲದ್ರೆ ವ್ಯಾಪಕವಾಗಿ ಗಾಳಿ ಮೂಲಕ ಮತ್ತೆ ಹುಳ ಇನ್ಸೆಕ್ಟ್ ಮೂಲಕ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತವೆ. ದಯವಿಟ್ಟು ರೈತರಿಗೆ ಇದೊಂದು ಆಕಾಶವಾಣಿಗೆ ಕೃಷಿ ವಿಜ್ಞಾನಿಗಳ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ಒಂದು ಟಿಪ್ಸ್ ಇದೆ. ಧನ್ಯವಾದಗಳು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಬಾರ್ಪರಾಜಣ್ಣ, ಯಾಕೋ ನಿವಾಂತಾಗಿ ಆರಾಮ್ ಕೂತಂಗ್ ಕಾಣಿಸ್ತು. ಹೆಣ್ಮಕ್ಳಿಗೆಲ್ಲ ನಿವಾಂತ ಇರ್ತದ, ಏನ್ ಕತಿ ಇದು? ಮಾತ್ರ 100 ಕ್ಕೆ 100 ಹೇಳಿದ್ರು ಶೋಭಕ. ಎಷ್ಟೋ ತನಕ ಕೆಲಸ ಆಗಿತ್ತ, ಸುಮ್ಮ ಸ್ವಲ್ಪತ್ತ ಯಾರನ್ನ ಬರ್ತಾರೇನೋ ಮಾತಾಡಿಸಿದ್ರಾಯ್ತು ಅಂತ ಹೊರಗೆ ಬಂದು ಕೂತಿದ್ದೆ. ಶೋಭಕ ನೀ ಅಗಳ ಒಂದ್ ಮಾತು ಹೇಳದಲ್ಲ, ಏನದ ಹೆಣ್ಮಕ್ಳಿಗೆ ಎಲ್ಲಿ ನಿವಾಂತ ಇರ್ತ ಇದು ಶೋಭಕ? ಇಷ್ಟು ನಾವು ವಿಚಾರ ಮಾಡುವಂತ ಮಾತದಲ್ಲ, ಬೆಳಗ್ಗೆ ಎದ್ದಿದ್ದಿಡ್ಕೊಂಡು ರಾತ್ರಿ ಮಲಗತನನು ಏನೋ ಅನುಕೂಲ ಮಾಡಿಕೊಂಡ್ರೆ ನಿವಾಂತ ಸಿಗ್ತದೆ, ಇಲ್ಲ ಅಂದ್ರೆ ಏನಿಲ್ಲ. ಇಲ್ಲ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಕೆಲಸ ಏನದಪ್ಪ ಮನೆಗ, ಅದೇ ಮಾಡ್ಬೇಕಲ್ಲ ಕೆಲಸಗಳು. ಹಂಗಲ್ಲ ಶೋಭಕ, ಹಂಗಲ್ಲದು. ಹೊರಗೆ ಹೋಗಿ ಆಫೀಸ್ ನ ಕೆಲಸ ಮಾಡಿದ್ರೆ ಕೆಲಸ ಅಲ್ಲ, ಹೌದಲ್ಲ? ಅಂತಂದ್ರ ಇದು ಏನದಲ್ಲ, ಇದು ಅನ್ಪೇಡ್ ಅಂದ್ರೆ ರೊಕ್ಕ ಕೊಡ್ಲಾರ್ದು, ಪಗಾರ ಇಲ್ಲದ ಕೆಲಸ. ನೀ ಲೆಕ್ಕ ಹಾಕಿದ್ರ ಏನು ಆಫೀಸ್ನಾಗ ಒಂದ್ 8 ತಾಸು 7 ತಾಸು 9 ತಾಸು ಅಂತ ಇರ್ತದ, ಇದು ಮನೆಯಿಂದ ಲೆಕ್ಕ ಹಾಕಿದ್ರೆ ಟೈಮ್ ಇಲ್ಲಲ್ಲ. ಎಷ್ಟು 12 ತಾಸು ಅಂದ್ರೆ 12 ತಾಸು ಕೆಲಸದಾಗೆ ಇರ್ಬೋದಪ್ಪ. ಅಂದ್ರೆ ಅಲ್ಲ ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಇರ್ತದೆ ಇದು. ಅಲ್ಲ ಮಾಡೋರ ಮೇಲೆ ಇರ್ತದ, ಯಾರು ಮನೆಯೊಳಗಿದ್ದು ನಾ ಮನಿ ಚಲೋ ತಗೊಂಡ್ ಹೋಗ್ಬೇಕು ಅಂತ ವಿಚಾರ ಮಾಡ್ತಿರ್ತಾರೆ, ಟೈಮೇ ಇಲ್ಲ, ಹಾಲಿಡೇ ಇಲ್ಲ, ಸಾಟರ್ಡೇ ಇಲ್ಲ, ಸಂಡೇ ಇಲ್ಲ, ಹಬ್ಬ ಅಂದ್ರೆ ಮತ್ತೆ ದೊಡ್ಡ ಕೆಲಸಗಳವು, ಮನಿ ತೊಳೆಯೋ, ಮನಿ ಸಾರಿಸೋ, ಏನೆಲ್ಲ ಕೆಲಸಗಳು, ಹೌದಲ್ಲ? ಮತ್ ಭಾಂಡಿಗಳ ತೊಳ್ಕೊಳ್ಳೋದು, ಬಟ್ಟೆ ಒಕ್ಕೊಳ್ಳೋದು, ಮತ್ ಶಿಸ್ತು ಇಟ್ಕೋಬೇಕು, ನಾಲ್ ತಿಂಡಿಗಳ ಮಾಡಬೇಕು ಹಬ್ಬಕ್ಕಂತೇಳಿ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಶೋಭಕ್ಕ ಏನಾಯ್ತು, ಏನಾಗ್ತದೆ ಅಂತಂದ್ರ ಈ ಗಂಡಸ್ರಿಗೆ ಕೇಳ್ಬೇಕು, ಯಾರು ಮನ್ಯಾಗ ಇದು ಇರ್ತಾರಲ್ಲ ಏನಂತ ಗ್ರಹಿಣಿ ಇರ್ತಾರ ಅಂದ್ರ ನೌಕರಿ ಮಾಡ್ತಾರ, ನಿಮ್ ಮನೇಲಿ ಏನ್ ಮಾಡ್ತಾರ, ಏನ ಮನೇಲಿ ಏನ್ ಕೆಲಸ ಮಾಡುದಿಲ್ರಿ? ಹೌದು, ಎಷ್ಟಾರ ಹೇಳ್ತಾರಪ್ಪ, ಎಷ್ಟ ಅಸಹ್ಯ ಅನಿಸ್ತದ ನೋಡ ಅವನ ಸರಿ ಕೇಳಲಿಕ್ಕೆ. ಯಾ ಆಕಿ ಏನ್ ಮಾಡ್ತಾಳ್ರಿ, ಏನ್ ಮಾಡಂಗಿಲ್ಲ ಮನೆ, ಮನೆಗೆ ಏನ್ರಿ ಕೆಲಸ ಮಾಡುದಿಲ್ರಿ ಅಂತ. ಅಂದ್ರ ಈ ಕೆಲಸ ಮಾಡೋದು ನಮಗ ಎಲ್ಲಿ ತನ ಲೆಕ್ಕಕ್ಕೆ ತೋಳೋದಿಲ್ಲ ಶೋಭಕ್ಕ, ಅಲ್ಲಿ ತನ ನಾವು ಹೆಣ್ಮಕ್ಳಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ವಿಚಾರದಾಗ. ಹಾ, ನಿನ್ನಂಗ ವಿಚಾರ ಮಾಡೋದು, ನಿನ್ನಂಗ ತಿಳುವಳಿಕೆ ಇರೋರು ಬಾಳ ಕಮ್ಮಿ ನೋಡಪ್ಪ. ಆದ್ರ ಈಗ ತಿಳುವಳಿಕೆ ಮಾಡಿ ಕೊಡ್ಬೇಕಾಗ್ಯದ. ಹೌದೌದೌದು. ಈಗ ಏನ್ ಹೇಳ್ತಾರೆ ಗುರ್ತನು, ಮೊದಲ ಗೃಹಿಣಿ ಅಂತ ಕರಿತಿದ್ರು, ಹೌಸ್ ವೈಫ್ ಅಂತ ಇಂಗ್ಲಿಷ್ ನಾಗ ಕರಿತಿದ್ರು. ಹೌದು. ಈಗ ಏನ್ ಹೇಳ್ತಾರೆ ಗುರ್ತನ, ಅದಕ್ಕೆ ಅದರ ಪರಿಭಾಷೆ ಬದಲಿಸದ, ಏನಂತಾರೆ, ಹೋಮ್ ಮೇಕರ್ ಅಂತ ಹೇಳ್ತಾರೆ. ಹೋಮ್ ಮೇಕರ್. ಹಾ, ಓಹೋ, ಅಂತಂದ್ರ ಮನೆಯನ್ನ ನಿರ್ಮಾಣ ಮಾಡಕ್ಕೆ, ಮನೆಯನ್ನ ಸದೃಢವಾಗಿಡಕ್ಕೆ ಅಂತ ಬರೀ ಗೃಹಿಣಿ ಅಲ್ಲ, ಹೋಮ್ ಮೇಕರ್ ಅಂತ ಅದೊಂದು ದೊಡ್ಡ ಕೆಲಸ. ಅದೇ ಶಬ್ದನೇ ದೊಡ್ಡದದು, ಶಬ್ದನೇ ದೊಡ್ಡದು ಹೋಮ್ ಮೇಕರ್. ಇದು ನಾವು ನಿಜವಾಗ್ಲೂ ಎಲ್ಲರೂ ಸಮಾಜದಾಗ ವಿಚಾರ ಮಾಡೋಕ್ ಶೋಭಕ. ಖರೇನೆ ರಾಜಣ್ಣ, ಬಹಳ ಮಂದಿ ನೋಡು ಎಲ್ಲಾರ ಮನೆಗೂ ಅದಕ್ಕೆ ಕಿಮ್ಮತ್ ಇರ್ಲಾರ್ದಂಗೆ ಆಗ್ಬಿಟ್ಟದ. ಅದು ಹೆಣ್ಮಕ್ಳು ಮನೆ ಕೆಲಸ ಮಾಡೋರು ಇದ್ರು ಅಂತಂದ್ರ, ಹೊರ ಕೆಲಸ ಮಾಡೋರು ಇದ್ರ ಅಂದ್ರೆ ಸ್ವಲ್ಪ ಅದಕ್ಕೆ ಮರ್ಯಾದೆ ಅದಪ್ಪ ಅವರಿಗೆ. ಏ, ಹೊರಗನು ಮಾಡ್ಕೊಂಡ್ ಬರ್ತಾಳೆ ಇಲ್ಲಿ ಮನೆಯಾಗ, ಅಷ್ಟಿಲ್ಲ ಅಷ್ಟು ಸ್ವಲ್ಪ ಅಷ್ಟಿಲ್ಲ ಅಷ್ಟು ಮಾಡ್ದಾಳ ಮನೆಯಾಗ. ಅನ್ನೋದು ಬಹಳ ತಿಂಗಳಿಗೆ ಪಗಾರ ಬರ್ತದೆ. ಆದ್ರೆ ಮನೆಗೆ ಇರ್ತಾರ ನೋಡ, ಅವ್ರಿಗಂತೂ ಏನೂ ಇರಂಗಿಲ್ಲ ನೋಡ. ಹೌದಲ್ಲ. ಅಂದ್ರೆ ಯಾಕೆ ಆಮೇಲೆ ಅವ್ರ ಹೆಣ್ಮಕ್ಳದ್ ಹೆಂಗಿರ್ತದ ಅಂದ್ರೆ ವಿಚಾರ, ಈ ಕೆಲಸ ಮಾಡಿ ಗಂಡ ಬರ್ತಾನಂದ್ರ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು, ಮಕ್ಳು ಬರ್ತಾವ ಸ್ಕೂಲಿಂದ ಅಂದ್ರ ಅವ್ರಿಗೆ ಬಿಸಿ ಬಿಸಿ ಏನಾರ ಮಾಡ್ಬೇಕು, ಮುಂಜಾನೆ ಟಿಫನ್ ಬೇರೆ ಮಾಡ್ಬೇಕು ಅವ್ರಿಗೆ, ಅಡಿಗೆ ಡಬ್ಬಿ ಮಾಡಿ ಬೇರೆ ಹಾಕ್ಬೇಕು, ಸಾಲಿನ ಬರುತ್ತಲೇ ಮತ್ತೊಂದ್ ಬೇರೆ ಇಡಬೇಕು ಅವ್ರಿಗೆ, ಮತ್ತೆ ರಾತ್ರಿ ಮತ್ತೆ ಬಿಸಿ ಆಗ್ಬೇಕು, ಮತ್ತೆ ಬಿಸಿ ಆಗ್ಬೇಕು. ಆದ್ರೆ ಇನ್ನೊಂದು ಶೋಭಕ, ನಾ ಪ್ರಶ್ನೆ ಕೇಳ್ತೀನಿ ನನಗೆ, ಈಗ ಸರಳಾಗಿ ಸಹಜವಾಗಿ ಮಾತಾಡೋತ ಕೂತಾಗ ನೀವ್ ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಇನ್ನೊಬ್ರು ಮಾತಾಡೋದು ಕೂತ, ಏ ನಮ್ಮ ಮನೆಯವರಿಗೆ ಬದ್ನಿಕಾಯಿ ಪಲ್ಲೆ ಇಷ್ಟ ರೀ, ನಮ್ಮ ಮನೆಯವರಿಗೆ ಈ ಸ್ವೀಟ್ ಇಷ್ಟ ರೀ, ನಮ್ಮ ಮಕ್ಳಿಗೆ ಈ ತಿಂಡಿ ಇಷ್ಟ ರೀ ಅಂತ ಸಹಜವಾಗಿ ಮಾತಾಡ್ತೀರಿ. ಹೌದು. ಎಂದಾದ್ರೂ ನಿನಗೆ ಯಾವ್ದು ಇಷ್ಟ ಅಂತ ಎಂದ್ರೆ ಹೇಳಿ. ಅದು ಹೇಳಲಿಕ್ಕೆ ಆಗಂಗೆ ಇಲ್ಲ, ಯಾಕಂದ್ರೆ ಅವ್ರದ್ದು ಇಷ್ಟಗಳೇ ನಮ್ ಇಷ್ಟಗಳೇ ಆಗ್ಬಿಟ್ಟಿರ್ತಾವಪ್ಪ. ಅಂದ್ರೆ ಎಷ್ಟು ದೊಡ್ಡ ತ್ಯಾಗ ಅಂತಂದ್ರ, ಎಲ್ಲರಿಗೂ ಜೀವ ಒಂದೇನಾ, ಇದು ಹಿಡಿಸೋದು ಯಾರಿಗೆ ಜೀವ? ಹೌದಿಲ್ಲ, ಸಹಜ ಮಾತಾಡ. ನನಗೊಂದು ಜಾಮೂನ್ ಹಿಡಿಸ್ತಂತ ಇಟ್ಕೋ, ನಮ್ಮ ಮನೆಯವ್ರು ಏನ್ ಮಾಡ್ತಾರ, ಯಾವ್ದೋ ಒಂದು ಹಬ್ಬ, ಯಾವ್ದೋ ಒಂದು ಪ್ರಸಂಗ, ಏನೂ ಇಲ್ಲ ಅಂತ ಇಟ್ಕೋ, ಏನೋ ಒಂದು ನೆವನ ಮಾಡ್ಕೊಂಡು ಇವತ್ತು ನಮ್ಮ ಮನೆಯವರಿಗೆ ಜಾಮೂನ್ ಇಷ್ಟ ಅಂದ್ರೆ ಜಾಮೂನ್ ಮಾಡ್ತಾರೆ, ಅಥವಾ ಯಾವ್ದೋ ಒಂದು ಉಪ್ಪಿಟ್ಟು ಇಷ್ಟ ಆದ್ರೆ ಉಪ್ಪಿಟ್ಟು ಮಾಡ್ತಾರೆ, ಮಕ್ಕಳಿಗೆ ಇದು ಅಂದ್ರೆ ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ತಮ್ಮ ಸಲುವ ತಾವು ಎಂದೂ ಮಾಡುದಿಲ್ಲ, ನಾವ್ ಎಂದರ ಕೇಳಿವೇನು? ಅದಂತೂ ಯಾರು ಕೇಳೋದೇ ಇಲ್ಲ ಬಿಡು, ಕೇಳೋದೇ ಇಲ್ಲ. ಅಲ್ಲ, ನಂದೆಲ್ಲ ಮಾಡಿ ಅಲ್ಲ, ಬಹಳ ಮಂದಿಗೆ ಅದು ಗೊತ್ತೇ ಇರಂಗಿಲ್ಲ ಅಂತ ನಾನು. ಆಕಿಗೆ ಏನ್ ಇಷ್ಟ ಆದ ತಿಂಡಿ ಒಳಗ ಅನ್ನೋದು ಏನು ಗೊತ್ತೇ ಇರಂಗಿಲ್ಲ. ಅಂದ್ರ ಶೋಭಕ್ಕ, ಒಬ್ಬ ಹೆಣ್ಮಗಳು ಆ ಒಂದು ಸಂಸಾರ ಚಕ್ರದೊಳಗೆ ಎಷ್ಟು ಮುಳುಗಿ ಹೋಗ್ಯಾಳ, ಇದನ್ನ ವಿಚಾರ ಮಾಡ್ಬೇಕ. ಹೌದೌದು. ಇನ್ನೊಂದ್ ಹೇಳ ಶೋಭಕ್ಕ, ಈಗ ಮನ್ಯಾಗ ಒಂದ್ ಏನೋ ಕಾರ್ಯಕ್ರಮ ಇರ್ತದೆ, ಅಡಿಗೆ ಮಾಡಕ್ಕೆ ನಾವು ಕರಿತೀವಿ. ಹೌದು. ಕೆಲವೊಂದ್ ಪ್ರಸಂಗದ ಆಕಿಗೆ ರೊಕ್ಕ ಕೊಡ್ತೀವಿ, 1,000 2,000. ನಾ ಏನಂತೀನಿ, ದಿವಸ ಹೆಣ್ಮಗಳು ಮನ್ಯಾಗ ಅಡಿಗೆ ಮಾಡ್ತಾವಲ್ಲ, ಅದಕ್ಕೊಂದು ನಾವು ಲೆಕ್ಕ ಇಟ್ಟು ಪಗಾರ ಅಂತ ಯಾಕೆ ಕೊಡಬಾರ್ದು? ಅವಾಗ ಅದು ವ್ಯಾಲ್ಯೂ ಗುರ್ತಾಗ್ತದೆ. ಅಲ್ಲಪ್ಪ, ನೀವ್ ಒಂದ್ ದಿನಕ್ಕೇನೆ ಅವ್ರಿಗೆ ಕರೆದು ಅಷ್ಟ ರೊಕ್ಕ ಕೊಟ್ಟಾಗ ಮನೆಯ ಕಸ ಹಿಡ್ಕೊಂಡು ರಾತ್ರಿ ಹಾಸಿಗೆ ಹಾಸಿ ಮಲಗೋ ತನಕನು ಎಷ್ಟು ಕೆಲಸ ಆಗ್ತದ, ಅದ್ರದ್ದು ಅಷ್ಟು ರೊಕ್ಕ ಕೊಡ್ಬೇಕಾಗ್ತದ ಅವ್ರು. ಹೌದಿಲ್ಲ, ನೀ ಲೆಕ್ಕ ಹಾಕಿ. ಈಗ ಒಬ್ಬ ಕಸ ಹೊಡೆರ್ತಾರ, ಕಸ ಹೊಡೆರಿಗೆ ಎಷ್ಟು ಕೊಡ್ತೀವಿ? 400-300 ಕೊಡ್ತೀವಿ. ಒಂದ್ಸಲ ಬಾಂಡಿ ತೋದ್ರ 600 ರೂಪಾಯಿ ಅಂತ ಸುಮ್ ಲೆಕ್ಕ ಹೇಳಿ. ಎರಡ್ ಸಲ ಬಾಂಡಿ ತೋದ್ರ 800-1,000 ರೂಪಾಯಿ ಆಗ್ತದ. ಆಮೇಲೆ ಬಟ್ಟಿ ಒಗೆದ ಬೇರೆ ಬೇರೆ ಇರ್ತದೆ. ಅಡಿಗೆ ಮಾಡೋದ್ ಲೆಕ್ಕ. ಈಗ ತಿಂಗಳಿಗೆ ಒಬ್ರು ಮನೆಗೆ ವರ್ತಿ ಹಚ್ಚಿರ್ತಾರ ಅಂತ ಇಟ್ಕೊ, ಕಡಿಮ್ ಕಡಿಮ್ ಅಂದ್ರು 3,000 ರೂಪಾಯಿ ತಗೋ. ಹೌದು ಹೌದು, ಕಡಿಮ್ ಕಡಿಮ್ ನನ್ನ ಲೆಕ್ಕ. ಅದು ಒಂದ್ ಟೈಮ್ ಬಂದ್ ಮಾಡಿಬಿಟ್ಟಿದ್ದಾರೆ, ಒಂದ್ ಟೈಮ್ ಬಂದ್ ಮಾಡ್ತಾರೆ, ಮತ್ ಸಂಜೆಗೆ ಇವರೇ ಮಾಡ್ಬೇಕು. ನಾನು ಇವೆಲ್ಲ ಲೆಕ್ಕ ಹಾಕಿ ಅರ್ಧನೇ, ಈಗ ಒಂದ್ 3,000 ರೂಪಾಯಿ ಅಡಿಗೆ ಕೊಡ್ತಾ, 15,000 ಬಂಡಿತ್ವರೆಗೆ ಒಂದು 300 ಕೊಡ್ತೀವಿ, ಅರ್ಧ ಒಂದು 150 ರೂಪಾಯಿ. ಹಿಂಗ್ ಒಂದ್ ಹಿಂಗ್ ಲೆಕ್ಕ ಹಾಕಿದ್ರೆ ರಾಜಣ್ಣ, ತಿಂಗಳಿಗೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಆಗ್ತದ ನೋಡಪ್ಪ. ಹೌದಲ್ಲ, ನೀ ಬಾಳ ಬಾಳ ಕಮ್ಮಿ ಹಿಡಿದ್ರೆ 10,000 ರೂಪಾಯಿ ಆಗ್ತದ. ಅಂತಂದ್ರೆ 10,000 ರೂಪಾಯಿ ಸಂಸಾರಕ್ಕೆ ಉಳಿತ. ಅಂದ್ರೆ ನಾ ಹೇಳದೇನು, ಇಲ್ಲ ಹೆಣ್ಮಗಳು ಅಡಿಗೆ ಮಾಡ್ಬೇಕು ಅಡಿಗೆ ಮಾಡಬೇಡದೇನ್ರಿ ಅಂತ ಹಂಗ ಮಾತಾಡೋದಲ್ಲ. ಹೌದೌದು. ಅಂದ್ರ ಆಕೆಯನ್ನು ಮನಸ್ಸಿಲಿಂದ ಏನು ಮಾಡ್ತಾಳ, ಖುಷಿಲಿಂದ ಮಾಡ್ತಾಳಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಬೇಕು. ಖರೆ. ಅಂದ್ರೆ ರೊಕ್ಕ ಕೊಟ್ರೆ ಬೆಲೆ ಕಟ್ಟದಂತಲ್ಲ, ನಾವೊಂದು ಲೆಕ್ಕಕ್ಕೆ. ಆದ್ರೆ ಆಕೆಗೆ ಮನಸ್ಸಿಗೆ ತ್ರಾಸ ಆಗ್ಲಾರ್ದಂಗೆ ಆಕೆಗೊಂದು ಖುಷಿ, ಯಾವ್ದೋ ಒಂದು ಸಂದರ್ಭದಾಗ ಖುಷಿ ಪಡಿಸ್ಬೇಕು. ಅದೇ ಹೆಸರು ಬಂದಾಗ ಮನಿ ಮಹಾಲಕ್ಷ್ಮಿ ಅಂತ ಹೇಳುದು. ಹೌದೌದು. ಉಳಿತಾಯ ನಮ್ಮ ಹೋಮ್ ಮಿನಿಸ್ಟರ್ ಅಂತ ಮಾತಾಡೋದು, ಯಾರನ್ನ ಕೇಳಿದ ಕೂಡಲೇ ಏನ್ ಬಾರಿ ಅಂಜೋರ್ಸಿಸ್ತ

ಏನ್ ಕೊಟ್ರೆ ನಡೀತದೆ ಶೋಭಕನ ಕೈಯಾಗಿಂದು, ಅದ್ ಏನ್ ಕೊಟ್ರೆ ಪ್ರಸಾದ ಇದ್ದಂಗ ನೋಡುವ. ಹೌದಾ? ಅದ ಕೊಡು, ತಿಂದು ಚಾ ಕುಡ್ದು ಹೋಗ್ಬಿಡ್ತೀನಿ. ಆಯ್ತಾಯ್ತಾಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80%-85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಒಂದೆರಡು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಜಮಗಾಬಿ ಗ್ರಾಮದ ಮಲ್ಲಮ್ಮವಾಡಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣಂತ. ಕಾಜಿನ ಕಾಂಬ ಮ ಕಮಲ ತಂಗ್ಯ ಮಾನಿನ ತೋರ ಮಾನೆಲ್ಲದಾಯ್ ಕಾಜಿನ ಕಾಂಬ ಮ ಕಮಲ ತಂಗ್ಯ ಮಾನಿನ ತೋರ ಮಾನೆಲ್ಲದಾಯ್ ಗಂಗೆಯ ಮಾರಿಗೆ ಬಂಗಾರ ಬಾಗಿಲಾಯ್ ಗಂಗೆಯ ಮಾರಿಗೆ ಬಂಗಾರ ಬಾಗಿಲಾಯ್ ಸೇಂಗರ ದೋರ ಕಲಬರಿಗೆ ತಂಗೆ ಮಾನಿನ ತಾರ ಮಾನೆಲ್ಲದಾಯ್ ಸೇಂಗರ ದೋರ ಕಲಬರಿಗೆ ತಂಗೆ ಮಾನಿನ ತಾರ ಮಾನೆಲ್ಲದಾಯ್ ಸೇಂಗರ ದೋರ ಕಲಬರಿಗೆ ತಂಗೆ ಮಾನಿನ ತಾರ ಮಾನೆಲ್ಲದಾಯ್ ಸಿಂಗಾರ ದೋರ ಕಲಬುರಿಗೆ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಸಿಂಗಾರ ದೇವರ ಕಲಬುರಿಗೆ ಶರಣರಾಯ್ ಸಿಂಗಾರ ದೇವರ ಕಲಬುರಿಗೆ ಶರಣರಾಯ್ ಉಂಗರೇಟಾರ ಬರಳಿಗೆ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಉಂಗರೇಟಾರ ಬರಳಿಗೆ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಉಂಗರೇಟಾರ ಬರಳಿಗೆ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಉಂಗರೇಟಾರ ಬರಳಿಗೆ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಹೋಗವರ ಎಡಕಳ ಬರಳ ಬಲಕಳಾಯ್ ಹೋಗವರ ಎಡಕಳ ಬರಳ ಬಲಕಳಾಯ್ ನೇರ ತಾರವರ ಸದರಳ ತಂಗ ಮಾನಿನ ತೋರ ಮಾನೆಲ್ಲದಾಯ್ ನೇರ ತಾರವರ ಸದರಳ ತಂಗ ಮಾನಿನ ತೋರ ಮಾನೆಲ್ಲದಾಯ್ ನೇರ ನೇತರ ಸದರಳ ಜಂಬಿಗೆ ನೀರ ನೇತರ ಸದರಳ ಜಂಬಿಗೆ ಕೊಡ ಹತ್ತ ಕೈಯ ಮೂಗ ದೇವ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಕೊಡ ಹತ್ತ ಕೈಯ ಮೂಗ ದೇವ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಕೊಡ ಹತ್ತ ಕೈಯ ಮೂಗ ದೇವ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಕೊಡ ಹತ್ತ ಕೈಯ ಮೂಗ ದೇವ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಒಗಡ್ನೊಳ್ಳ ಒಗತನ ಒಳಗ ಸೇರಿಯ ಬಾಯ ವರನೊಳ್ಳ ಒಗತನ ಸೇರಿಯ ಹಾಗ ಬಾಲಗೈಯ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಸೇರಿಯ ಹಾಗ ಬಾಲಗೈಯ ತಂಗ ಮಾನಿನ ತೋರ ಮಾನೆಲ್ಲದಾಯ್ ಸೇರಿಯ ಸೇದು ತ ಸೇವನ ಜ್ಞಾನ ದೇವ ತಂಗಮ್ಮ